ಅಂದ್ರೆ ಆ ಒಂದು ಕಟಾವು ದಿನಗಳಲ್ಲಿ ನಾಲ್ಕೈದು ದಿನ ಓಡಾಡಬೇಕಾಗುತ್ತೆ. ಅದು ಒಳ್ಳೇದು. ಇಲ್ಲಿ ಗನ್ನಹೌಸಲ್ಲಿ ಅಂತಾರೆ ನೇರ ಮಾರುಕಟ್ಟೆ ಇದಂಗೆ ಹೋಯ್ತೀವಿ ನಾವು ಡೈರೆಕ್ಟ್ ಆಗಿ. ದಳ್ಳಾಳಿ ಏನು ಪ್ರಾಬ್ಲಮ್ ಇಲ್ಲ, ಗಾಡಿಲಿ ತಗೊಂಡೋಗಿರ್ತೀವಿ. ಅಲ್ಲಿ ತಗೊಳ್ಳೋ ಬಂದಿರ್ತಾರೆ, ಈ ಜನಗಳೆಲ್ಲ ಬಂದಿರ್ತಾರೆ, ಸಿಟಿಯವರೆಲ್ಲ ಬಂದಿರ್ತಾರೆ, ಯಾರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಡ್ತಾರೆ. ಈ ತೆಂಗಿನ ಮರಗಳು ಎಷ್ಟು ಒಂದ್ ಮರಕ್ಕೆ ಇಳುವರಿ ಕೊಡ್ತಾ ಇದೆ ಸರ್? ಅಂದ್ರೆ ವಸೂಲ್ ಲೆಕ್ಕದಲ್ಲಿ ನಾವು ತೋಟ ಕೊಟ್ಬಿಟ್ಟಿದೀವಿ. ಅಷ್ಟೆಲ್ಲ ತೆಂಗಿನಕಾಯಿಗೆ ಅಂದ್ಬಿಟ್ಟು ಬಿಟ್ಕೋತಿದೆ. ಒಂದೊಂದೂವರೆ ಸಾವಿರ, ಎರಡ್ ಸಾವಿರ, ಮೂರ್ ಸಾವಿರ ತನಕ ಕಾಯಿ ಬೀಳ್ತಿದ. ಮರ ಹತ್ತವ್ರಿಗೆ ದುಡ್ಡು ಕೊಡ್ಬೇಕು, ಸಿಕ್ಕಾಪಟ್ಟೆ ಕಾಯಿಗೆ 2 ರೂಪಾಯಿ 3 ರೂಪಾಯಿ ತಗೋತಾ ಇದಾರೆ. ಅದಕ್ಕೆ ನಾವು ಈ ಸಾರಿ ತೋಟ ಕೊಟ್ಬಿಟ್ಟಿದ್ವಿ. ಅದರ ನಿರ್ವಹಣೆ ಎಲ್ಲ ನೀವು ಮಾಡೋದು, ಅವ್ರು ಮಾಡೋದು? ಇಲ್ಲ, ನಾವೇನು ಸರ್, ಎಲ್ಲ ಉಳಿಸ್ಬಿಟ್ಟು ಬುಡಕ್ಕೆಲ್ಲ ಗೊಬ್ಬರ ಸುರಿಸ್ಬಿಟ್ಟು ಉಪ್ಪು ಬರುತ್ತೆ ಅಡಿಗೆ ಉಪ್ಪು, ಅದನ್ನ ಹಾಕ್ಬಿಟ್ಟು ಬಿಟ್ಟು. ಎಷ್ಟು ಇಳುವರಿ ಬರ್ತಿರ್ಬೋದು ಮರಕ್ಕೆ ಸರ್? ಬರುತ್ತೆ ಸರ್, ಅದು 100 ಕಾಯಿ ಇರ್ಬೋದಾ ಸರ್? ಬರುತ್ತೆ 100, 200 ತನಕ. ಎಷ್ಟು ವರ್ಷದ ಹಳೆ ಮರಗಳು ಸರ್? ಅದೆಲ್ಲ 60 ವರ್ಷ 70 ವರ್ಷ ಆಗೈತೆ. ನಿಮ್ಮ ತಂದೆ ಕಾಲದ್ದು? ಇಲ್ಲ, ನಮ್ಮ ತಂದೆ ಕಾಲದ್ದು. ನಮ್ಮ ತಂದೆನೇ ಹಾಕಿರೋದಂತೆ, ಚಿಕ್ಕವನಾಗಿದ್ದಾಗ ಒಂದು 15 ವರ್ಷ 20 ವರ್ಷದ ಟೈಮಲ್ಲಿ ಹಾಕಿರೋದವರು. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ವರ್ಷಕ್ಕೆ ಸರ್? ಅದು 2-2.5 ಲಕ್ಷ ಇದೆ. ನಾನೇ ಮಾಡೋದ್ರಿಂದ ನಾನೇ ಕಿಳಿಸಿ ಎಲ್ಲಾನೂ ತೆಗೆದು ಕಾಯಿ ಮಾರ್ತಿದೆ. 3-4 ಲಕ್ಷ ಆಯ್ತಿತ್ತು. ಇವಾಗ ಮೇ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಟ್ಬಿಡೋದು ಸುಮ್ಮನೆ. 150 ಮರ ಇದೆ. ನಿಮಗೆ 2.5 ಲಕ್ಷ ಆದಾಯ ಬರುತ್ತೆ. ನಿರ್ವಹಣಾ ವೆಚ್ಚ ಖರ್ಚು ಎಲ್ಲ ಸರ್? ಅದಕ್ಕೆ ಅಂತಂದ್ರೆ ಯಾರಿಗೂ ನಿರ್ವಹಣೆ ಇರಲ್ಲ. ಟ್ರ್ಯಾಕ್ಟರ್ ಹೊಡಿಸ್ತೀವಿ, ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಇದೆ, ಅದರಿಂದ ನಮ್ಗೇನು ಗೊತ್ತಾಗಲ್ಲ. ನಮ್ ಟ್ರ್ಯಾಕ್ಟರ್ ಎಲ್ಲ ಹೊಡಿಸ್ತಿರ್ತೀವಿ. ನಮ್ದೇ ಕೋಳಿ ಗೊಬ್ಬರ ಮತ್ತೆ ದನ ಗೊಬ್ಬರ ಎಲ್ಲ ಇರ್ತದೆ. ಆಳುಗಳನ್ನ ಕಾಲ್ ಕರ್ಕೊಂಡು ಸರಿಸ್ಬಿಡ್ತೀವಿ ಅಷ್ಟೇ. ಎಲ್ಲ ಕೆಲಸ ನೀವು ಮಾಡ್ತೀರಾ? ಚಿಕನ್ ಮಾಡ್ತೀವಿ. ಹಾ ಸರ್, ನಾವು ಮಾಡ್ತೀವಿ. ಹಸು ಎಷ್ಟು ಸಾಕಿದಿರಿ? ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 2 ಹಸು ಐತೆ, ನಮಗೆ ಓನ್ ಯೂಸ್ ಮಾಡ್ಕೋತೀವಿ. 4-5 ಲೀಟರ್ 5 ಲೀಟರ್ ಆಗುತ್ತೆ. ನಾವು ಎಷ್ಟು ಯೂಸ್ ಮಾಡ್ಕೋಕ್ ಅಷ್ಟು ಇದು ಮಾಡ್ಕೋತೀವಿ. ಮತ್ತೆ ಕೋಳಿಗೆ ಹಾಕ್ಬಿಡ್ತೀವಿ, ಎಲ್ಲ ಗ್ರೋತ್ ಆಗುತ್ತೆ ಕೋಳಿಗೆ ಹಾಕೋದ್ರೆ. ಹಾ ಸರ್, ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ನಮ್ಗೆ ನಮ್ಮಲ್ಲೇ ಐತೆ. ನಾವು ಎಷ್ಟು ಮನೆಗೆ ಯೂಸ್ ಮಾಡ್ಕೋತೀವಿ ಮಾಡ್ಕೋತೀವಿ. ಕೋಳಿಗೂ ಹಾಲು ಕೊಡಿಸ್ಬೋದಾಗ? ಹಾ ಸರ್, ಹಾಲು ಕೊಡ್ಬೋದು. ಗಿಂಡಾಲ್ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಗಿಂಡಲ್ ಎನಿ ಟೈಮ್ ಸಿಗಲ್ಲ. ನಾವು ಹಿಪ್ಪ ಹಾಕ್ಬಿಟ್ಟು ಮೊಸರು ಮಾಡಿಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತು ಅಂತಂದ್ರೆ ಗ್ರೋತ್ ಬರುತ್ತೆ. ಹೀಟು ಟೆಂಪರೇಚರ್ ಮೈಂಟೈನ್ ಆಯ್ತು ಅವಕ್ಕೆ ಬಾಡಿ. ಈ ಬೇಸಿಗೆ ಟೈಮಲ್ಲೆಲ್ಲ ಈ ಸ್ಲೋಪ್ ಮೊಡಾಲಿಟಿ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಡಿಸಿನ್ ಕೂಡವೆ, ಅದಕ್ಕೆ 3,000-4,000 ಸರಿಯದ ಬದಲು ನಮ್ಮಲ್ಲಿ ಇರೋ ಮಜ್ಜಿಗೆ. ಕಂಪ್ನಿಯವರು ಈ ಮಜ್ಜಿಗೆ ಕೊಡೋದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಸರ್. ಕೊಡಿ ಅಂತ ಹೇಳ್ತಾರೆ, ಕೊಡಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ, ಜನಗಳು ಕೊಡಲ್ಲ. ಎಲ್ಲಿಂದ ತಂದು ಕೊಡಕ್ ಆಗತ್ತೆ ಅಂತ? 4 ಲೀಟರ್ ಎಪ್ಪ ಹಾಕ್ತಿವಿ, 4 ಲೀಟರ್ 5 ಲೀಟರ್ ಬೆಳಿಗ್ಗೆ 4-5 ಹಾಕ್ತಾರೆ, ಸಾಯಂಕಾಲ ತಗೊಂಡು ಹೋಗ್ಬಿಡ್ತಾರೆ. ಒಂದ್ ಶೆಡ್ಗೆ ಎಷ್ಟು ಬೇಕಾಗುತ್ತೆ ಸರ್? 4 ಲೀಟರ್ ಹಾಕಿ ಅಂತಾರೆ, ಸಾಕಾಗುತ್ತೆ. 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಡ್ರಿಂಕರ್ ಡೋಸಸ್ ಹಾಕ್ಬಿಡ್ತೀವಿ. ಅದು ಹಾಲನ್ನ ಮೊಸರು ಮಾಡಿ ಕೋಳಿಗೂ ಅದನ್ನ ಆಹಾರವಾಗಿ ಕೊಡ್ತಾ ಇದೀರಿ. ಒಂದು ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್, ಪರ್ ಕೋಳಿಗೆ ಕಂಪ್ನಿಯವರು 12-22 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಖರ್ಚೆಲ್ಲ ಕಳೆದ್ರೆ ಸರ್ ಪರ್ ಕೆಜಿಗೆ ಒಂದು 5 ರೂಪಾಯಿ ಸಿಗುತ್ತೆ. ಒಂದು ಕೆಜಿ 5 ರೂಪಾಯಿ 7 ರೂಪಾಯಿ ಒಂದು ಮಾರ್ಕೆಟಿಂಗ್ ಇದ್ದಂಗೆ. ಒಂದು ಕೋಳಿ ಇದ್ರೆ ಅಲ್ಲಿ 10 ರೂಪಾಯಿ ಒಂದು ಕೋಳಿಯಿಂದ ಹೇಳಬಹುದು. 2 ಕೆಜಿ ತೂಕ ಬರುತ್ತೆ ಅಂದ್ರೆ 2 ಕೆಜಿ ಮಾರ್ಕೆಟ್ ಇತ್ತು ಅಂದ್ರೆ ನಮ್ಗೆ ಪ್ರಾಫಿಟ್ ಬಂದು 8 ರೂಪಾಯಿ ತನಕ ಖರ್ಚುಗಳು ಸಿಕ್ಬಿಡ್ತದೆ ಒಂದ್ ಕೆಜಿಗೆ. ಮಾರ್ಕೆಟಿಂಗ್ ಡೌನ್ ಇತ್ತು ಅಂತಂದ್ರೆ ಒಂದು 5-6 ರೂಪಾಯಿ ಮೋಸ ಇಲ್ಲ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 38-40 ದಿನ ಅಪ್ಪು ನಂದು ಅಷ್ಟೇ. ಅದರಿಂದ ಮುಂದಕ್ಕೆ ಹೋಗಿಲ್ಲ. ಬೇರೆಯವರೆಲ್ಲ 50 ದಿನ ಮಾಡ್ತಾರಂತ ಮಾಡ್ತಾ ಇದ್ದಾರೆ. 41 ದಿವಸದಿಂದ ಅದು ಶುರುವಾಗುತ್ತೆ. ಹಾ ಸರ್, ಒಂದೇ ದಿನ ಲಿಫ್ಟಿಂಗ್ ಮಾಡ್ಬಿಡ್ತಾರೆ. 38-41 ಡೇಸ್ ಒಳಗೆ ಕಂಪ್ಲೀಟ್ ಆಗೋಗುತ್ತೆ ಬ್ಯಾಚ್. ಆಮೇಲೆ 21 ದಿನ ಬಿಡಬೇಕು. 21 ದಿನ ಗ್ಯಾಪ್ ಅಪ್ಪು. ಅದೆಲ್ಲ ಪ್ರೋಸೆಸ್ ಇರ್ತದೆ, ಕ್ಲೀನಿಂಗ್, ಶೆಡ್ ಕ್ಲೀನಿಂಗ್ ಎಲ್ಲ ರೆಡಿ ಮಾಡ್ಬೋದು. ಸರ್, ಕ್ಲೀನಿಂಗ್ ಪ್ರೋಸೆಸ್ ಅಂತಂದ್ರೆ ಗೊಬ್ಬರ ಕೊಡ್ತೀವಲ್ಲ, ಅವರನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಅವ್ರಿಗೆ ಕೊಟ್ಬಿಡೋದು. ಇನ್ನು ಸುಣ್ಣ ಎಲ್ಲ ಹಾಕ್ಬಿಟ್ಟು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಫ್ಯುಮಿಕೇಶನ್, ಸುಣ್ಣ ಫ್ಯುಮಿಕೇಶನ್ ಮಾಡೋಕೆ ಕಂಪ್ನಿಯವನ್ನೇ ಕೊಡ್ತಾನೆ. ಸುಣ್ಣ ತತ್ತೀವಿ, ಕಲ್ಲು ತತ್ತೀವಿ, ಇವೆರಡಕ್ಕೆ ಮಾತ್ರ ಒಂದು 3,000. ಅದು 2 ರಿಂದ ಆಗುತ್ತೆ. 1,000 ರೂಪಾಯಿ ಆಳುಗಳಿಗೆ ಈಗೆಲ್ಲಾನು ಅದನ್ನ ಇಡಕ್ಕೆ ಕೊಡ್ತೀವಿ. 1,000 ರೂಪಾಯಿ ಆ ಬಾಕ್ಸ್ಗಳು ಬರುತ್ತದಲ್ಲ, ಫೀಡರ್, ಡ್ರಿಂಕರ್, ಇದೆಲ್ಲ ವಾಶಪ್ ಮಾಡೋಕ್ಕೆ 1,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಬೇಕಾದಂತಹ ತಂತ್ರಜ್ಞಾನಗಳು ಎಲ್ಲ ಇದೆ. ಹಾ ಸರ್, ಇದೆ. ನೀವೇ ಮಾಡ್ಕೊಂಡಿದ್ರ ಅಥವಾ ಹೊರಗಡೆ ಅವ್ರು ಬಂದು ಮಾಡ್ತಾರ? ಅದೆಲ್ಲ ಇಲ್ಲ ಸರ್, ನಾವೇ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿದೆ? ನಮಗೆಲ್ಲ ಗೊತ್ತು. ನೀವು ನಿಮ್ಮ ತಮ್ಮ ಇಬ್ಬರು ಮಾಡಿ. ಏನನ್ಸುತ್ತೆ ಶ್ರೀಕಂಠ ಮೂರ್ತಿ ಅವರ, ಈಗ ನಿಮಗೆ ಒಬ್ಬ ಕೃಷಿಕನಾಗಿ ಇದೆಲ್ಲ ಅಂದ್ರೆ ಸಮಗ್ರ ಕೃಷಿ ಕೋಳಿ ಕೃಷಿಯನ್ನ ನೀವು ಆಧಾರವಾಗಿ ಇಟ್ಕೊಂಡಿದ್ದೀರಿ, ಜೊತೆಗೆ ಬೇರೆ ಕೃಷಿನೆಲ್ಲ ಮಾಡ್ತಾ ಇದ್ದೀರಿ. ಇನ್ನು ಭತ್ತದ ಬೇಸಾಯದ ಬಗ್ಗೆ ಮಾಡೋಣ. ಈಗಲೂ ಭತ್ತ ಬೆಳೀತಾ ಇದ್ರ 2 ಎಕರೆನಲ್ಲಿ ಹೇಳಿ, ಏನು 2 ಬೆಳೆ ಹಾಕ್ತೀರಾ, 1 ಬೆಳೆನ ಸರ್? ಇಲ್ಲ ಸರ್, ನಮ್ ಕಡೆ ಒಂದೇ ಬೆಳೆ ಆಗೋದು. ಒಂದ್ ಬೆಳೆ ಮನೆಗೆ ಆಗುತ್ತೆ, ಅಕ್ಕದ್ ಮಾರಕ್ಕೇನು ಇದು ಮಾಡಲ್ಲ, ನಮ್ಮ ಮನೆಗೆ ಆಗುತ್ತೆ. ಅದನ್ ಬಿಟ್ರೆ ಇನ್ನೇನು ಹಾಕಲ್ಲ ಸರ್. ಅಲ್ಲಿ ಏನಾರು ನೀರು ರನ್ನಿಂಗ್ ಆದ್ರೆ ಕೊಟ್ರೆ ಜೋಳ ಹಾಕ್ಬಿಡ್ತೀವಿ, ಎಲ್ಲ ಜೋಳ ಇಲ್ಲ ರಾಗಿ ಹಾಕ್ಬಿಡ್ತೀವಿ. ರಾಗಿ ಹಾಕ್ತೀವಿ ಅಷ್ಟೇ. ಹಸಿರೆಲ್ಲ ಗೊಬ್ಬರ ಮಾಡ್ಕೊಳ್ಳೋದು ಅದೆಲ್ಲ ಸರ್? ಅದೇನು ಇಲ್ದಿಲ್ಲ. ಆಮೇಲೆ ಮುಂಗಾರು ಟೈಮಲ್ಲಿ ಹಾಕ್ಬಿಟ್ಟಿರ್ತೀವಿ, ಉರುಳಿ ಹಾಕಿರ್ತೀವಿ, ಅದನ್ನ ಉರುಳಿ ಹೊಡೆದ್ಬಿಡ್ತೀವಿ. ಉರುಳಿ ಹೊಡಿತೀರಿ, ಉರುಳಿನೂ ಸಿಗುತ್ತೆ, ಗೊಬ್ಬರನೂ ಗೊಬ್ಬರ ಆಗುತ್ತೆ. ಅದನ್ನ ಬಿಟ್ಟರೆ ಚೆಂಬ ಹಾಕ್ಬಿಡ್ತೀವಿ. ಅದೇ ಹಸಿರೆಲ್ಲ ಗೊಬ್ಬರ ಅಂದ್ರೆ ಚೆಂಬೆ ಅದು ಆಗುತ್ತೆ. ಮಣ್ಣಿನ ಒಂದು ಸಂರಕ್ಷಣೆ ನಾವು ಚೆನ್ನಾಗಿ ಮಾಡಿಕೊಂಡಷ್ಟು ನಿರಂತರವಾಗಿ ಬೆಳೆ ಬೆಳೆಯುತ್ತೆ. ಫಲ ತಗೋಬಹುದು ಸರ್. ಇನ್ನು ಈ ಕೃಷಿ ವಿಶ್ವವಿದ್ಯಾನಿಲಯ ಆಗ್ಬೋದು, ಸಂಶೋಧನಾ ಸಂಸ್ಥೆಗಳಾಗ್ಬೋದು, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ. ನೀವು ಉದ್ಯಮ ಶುರು ಮಾಡಿದ್ದು ಒಂದು ಕುಟುಂಬದ ತರಬೇತಿಯನ್ನ ಅಲ್ಲಿ ಭಾಗವಹಿಸಿದ್ರಿ, ಮಾಹಿತಿ ಸಿಕ್ತು. ಆಮೇಲೂ ಸಹ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇದೆಯಾ, ಹೇಗೆ, ಏನೆಲ್ಲ ಸರ್? ಬೇರೆ ಕಡೆ ಅಂತಂದ್ರೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತ ಚೆನ್ನಾಗಿ ನಾನು ಫೀಲ್ಡ್ ವಿಸಿಟ್ಗಳು ಕೊಟ್ಬಿಡ್ತೀವಿ ನಾವೇ ಡೈರೆಕ್ಟ್ ಆಗಿ. ನಮ್ಮ ಫ್ರೆಂಡ್ಗಳು ಅಲ್ಲಿ ಇಲ್ಲಿ, ನಮ್ಮ ಫ್ರೀ ಟೈಮಲ್ಲೆಲ್ಲ ಅದೇ ಕೆಲಸ. ಯಾವನು ಇನ್ನೂ ಉತ್ತಮವಾಗಿ ಏನಾದ್ರು ಮಾಹಿತಿ ಸಿಕ್ಬೋದಾ ಅಂತ ಎಲ್ಲರ ಹತ್ರ ಓಡಾಡ್ಬಿಡ್ತೀವಿ. ಅದರಿಂದ ಅಲ್ಲೇ ಸಿಕ್ಬಿಡ್ತದೆ. ನಾವು ಹೋಗಿ ಕುಂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಕಲಿಯೋದಕ್ಕಿಂತ ಅಲ್ಲಲ್ಲೇ ಸುತ್ತಾಡ್ಬಿಡ್ತೀವಿ ಅಂದ್ರೆ ನಮ್ಗೆ ತುಂಬಾ ಕಲ್ತಿದೀವಿ ಸರ್. ನಮ್ಗೇನು ಗೊತ್ತೇ ಇರಲ್ಲ. ಒಂದೆರಡು ಉದಾಹರಣೆ ಹೇಳ್ಬೋದಾ? ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಾಗೆ ನೀವು ಹೊಸದಾಗಿ ಒಂದು ತಂತ್ರಜ್ಞಾನ ನೋಡಿದ್ದು, ಗಮನಿಸಿ ಅದನ್ನ ಅಳವಡಿಸಿದ್ದು, ಏನಾದ್ರು ಉದಾಹರಣೆ ಹೇಳ್ಬೋದಾ? ಹಾ ಸರ್, ತುಂಬಾ ಇವೆ ಸರ್. ಒಂದು ಅಂತೆಲ್ಲ ತುಂಬಾ ಕಲ್ತಿದ್ದೀನಿ ಸರ್. ನಾನು 4-5 ವರ್ಷ ಕಲಿತಾನೆ ಇದ್ದೀನಿ. ಒಂದು ಉದಾಹರಣೆ ಹೇಳಿ ಸರ್. ಅಂತಂದ್ರೆ ಫಸ್ಟ್ ಟೈಮು ನಾವು ಕೋಳಿ ಫೀಲ್ಡ್ ಬಂದಾಗ ನಮ್ಗೇನು ಗೊತ್ತೇ ಇರಲ್ಲ. ಬಂದು ಈ ಇದ್ಲು ಮೇಂಟೆನೆನ್ಸ್ ಎಲ್ಲ ನಮ್ಗೆ ಗೊತ್ತೇ ಇರಲ್ಲ. ಅದನ್ನೆಲ್ಲ ಕಾಪಿ ಮಾಡಿದ್ರು. ಇಲ್ಲಿ ಉತ್ತರಗ್ನೂರ್ಗೆ ಹೋಗಿದ್ದು, ಹಿಂಗೆ ರೋಡಲ್ಲಿ ಇದೆ, ಅದು ಒಂದು ಫಾರ್ಮ್ ನೋಡಿದ್ರು, ಅದ್ರ ಬಗ್ಗೆ ನೋಡಿದ್ರು. ಅದಾದ್ಮೇಲೆ ಅಲ್ಲಿ ತಾಟೆಲ್ಲ ರೇಕಿಂಗ್ ಬರ್ತದೆ, ನಾವು ಏಣಿ ತಗೊಂಡು ಹತ್ತಿ ಹತ್ತಿ ಸಿಗಾಕ್ತಿದ್ರು. ಒಳಗಡೆನೆ ರೇಕಿಂಗ್ ಸಿಸ್ಟಮ್ ಟೈಪಲ್ಲಿ ಅವ್ರು ಮಾಡ್ಕೊಂಡಿದ್ರು, ಈಸಿ ಮೆಥಡಲ್ಲಿ ಅವರು. ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಈ ಫೀಡರ್ ಡ್ರಿಂಕರ್ ಎಲ್ಲ ಪ್ರತಿದಿನ ಎತ್ತಿ ಎತ್ತಿ ಕಟ್ಟಬೇಕಿತ್ತು. ಅದನ್ನ ಅಲ್ಲಿ ಇದ್ರ ಹತ್ರ ದಾರಿಪುರದ ಹತ್ರ ಹೋಗ್ತಾ ಅಲ್ಲಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ರು. ತುಂಬಾ ಇವೆ ಈ ತರ. ಇನ್ನು ವ್ಯವಸಾಯಕ್ಕೆ ಬಂತು ಅಂತಂದ್ರೆ, ವ್ಯವಸಾಯದಲ್ಲಿ ನಾನು ಫಸ್ಟ್ ಟೈಮ್ ಡ್ರಿಪ್ ಇರಿಗೇಷನ್ ಮಾಡಿದ್ದು ಹಿಂಗೆ. ನಾನು ಹೋಗಿದ್ದು ತಮಿಳ್ನಾಡಿಂದ ಬತ್ತಾಗಿದ್ದೆ ಮಿಷಿನ್ ಹಾಕೊಂಡು. ಅವರು ಅಲ್ಲಿ ಇಳಿದು ಒಂದು 10 ನಿಮಿಷ ಬ್ರೇಕ್ ಹಾಕೊಂಡು ನಿಲ್ಲಿಸ್ತಾರೆ ಬಸ್. ಅಲ್ಲಿ ನಿಂತು ನೋಡಿದೆ ಇದೇನು ಅಂತ, ಪೈಪಲ್ಲಿ ಚೊಡ್ತಾ ಇದ್ದೀನಿ, ನೀರು ಚೊಡ್ತಾ ಇದಲ್ಲ ಪೈಪಲ್ಲಿ ಅಂತ ನೋಡ್ಬಿಟ್ಟು. ಇಲ್ಲಿ ಮೈಸೂರಲ್ಲ ಅವ್ರೆ, ಅವರನ್ನು ಅಣ್ಣ ಅಂತ ಕರಿತೀನಿ ನಾನು, ಆನಂದ ಅಣ್ಣ ಅನ್ಬಿಟ್ಟು. ಅವ್ರ ಮೂಲಕ ನಾನು ಡ್ರಿಪ್ ಇರಿಗೇಷನ್ ಮಾಡಿಸ್ದೆ. ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದನ್ನು ಡ್ರಿಪ್ ಇರಿಗೇಷನ್ ಒಂದು ಕಡೆ ಗೇಟ್ ಹೊಡೆದ್ರೆ ಇಡೀ ಹೊಲಕ್ಕೆಲ್ಲ ನೀರು ಹೋಗುತ್ತೆ ಅಂತ ಅವಾಗಲೇ ಗೊತ್ತಾಗ್ತದೆ ನಮಗೆ ಒಂದು ಟೈಮ್ಗೆ. ಅದಾದ್ಮೇಲೆ ಮಲ್ಚಿಂಗ್ ಬರ್ತದೆ, ವರ್ಷವೆಲ್ಲ ಬೆಳೆ ಬೆಳಿಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಟೈಮು ಭೂಮಿಲಿ ಫಸ್ಲು ಉಳಿಸಿ ಎಲ್ಲ ಅದ ಮಾಡಿ ರೆಡಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಒಂದು ಟೈಮ್ ಮುಂದ ಒಂದು ವರ್ಷ ತನಕ ಬೆಳಿಬೋದು ಅಂತ ನನಗೆ ಗೊತ್ತಾಯ್ತಿರಲಿಲ್ಲ. ಒಂದು ಫಸ್ಲು ಆಯ್ತಾ ಮತ್ತೆ ಉಳಿಸ್ಬೇಕು, ಎಲ್ಲ ರಿಸ್ಕ್ ಇಲ್ಲ. ಅದನ್ನ ಶೀಟ್ ಎಲ್ಲ ಹಾಕೋದೆಲ್ಲ ಹೊರಗಡೆಯಿಂದ, ಕಳೆ ನಿರ್ವಹಣೆ, ತೇವಾಂಶ ನಿರ್ವಹಣೆ, ಪ್ರತಿಯೊಂದು ರೋಗ ನಿರೋಧಕ ಎಲ್ಲಾನು ಅದರಿಂದ ಶೀಟ್ ಹಾಕೋದ್ರಿಂದ ಸೇಫ್ ಆಯ್ತದೆ. ಅದನ್ನ ತಿಳ್ಕೊಂಡು ಅದೆಲ್ಲ ಅಳವಡಿಸ್ತಾ ಹೋದ್ರಿ ಒಂದೊಂದಾಗ ತಿಳ್ಕೊಳ್ತಾ ಹೋದ್ರು. ಇನ್ನು ತಿಳಿತಾನೋ ಇದ್ವಿ ಅಂದ್ರೆ ನಾವು ಹೊರಗಡೆ ಹೋದ ಮತ್ತೆ ಈ ಕೋಳಿ ಫಾರ್ಮ್ದು ಕೋಲಾರ ತಮಿಳ್ನಾಡು ಎಲ್ಲ ಹೋಗಿದ್ವಿ. ಕೋಳಿ ಫಾರ್ಮ್ದು ಹೊಸ ಹೊಸ ಇಂಪ್ಲಿಮೆಂಟೇಷನ್ಗೆ ಎಸಿ ಸೆಟ್ಗಳೆಲ್ಲ ಮಾಡ್ತಾ ಇದಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಂತೂ ಎಲ್ಲ ಫೇಲ್ಯೂರ್ ಆಯ್ತಾ ಇದೆ ಸರ್. ಅಂದ್ರೆ 1 ಕೋಟಿ ಇನ್ವೆಸ್ಟ್ಮೆಂಟ್, 50 ಲಕ್ಷ 60 ಲಕ್ಷ ಇನ್ವೆಸ್ಟ್ಮೆಂಟ್, 20,000 ಬಡ್ಸ್ಗೆ, 1 ನಿಮಿಷ ಕರೆಂಟ್ ಇಲ್ಲ ಅಂತಂದ್ರೆ ಓವರ್ ಆಲ್ ಶೆಡ್ ಅಲ್ಲಿ ಬರ್ನ್ ಆಯ್ತವೆ ಕೋಳಿ. ಎಲ್ಲಾದು 24 ಅವರ್ಸ್ ಒಳಗಡೆನೆ ಇರಬೇಕು. ನಾವು ಆ ತರ ಕೋಲಾರ ಸೈಡ್ ಎಲ್ಲ ಒಂದು 50 ಫಾರ್ಮ್ ಕೊಟ್ಟಿದ್ದೀನಿ, ತುಮಕೂರು ಎಲ್ಲಾ ಕಡೆನೂ ಹೋಗಿದ್ದೀನಿ, ಒಂದೂ ಬಿಟ್ಟಿಲ್ಲ. ನಾವು ಇಲ್ಲಿ ಇಂಥ ಮಾಡ ಅಂದ್ರೆ ನಾವು ಹೋದ ತಕ್ಷಣ ಅವರ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಬ್ಬರು ಅದೇನು ಇನ್ವಾಲ್ವ್ಮೆಂಟ್ ಬೇಗ ಅಡ್ಜಸ್ಟ್ ಆಗೋಯ್ತಾರೆ. ಹೊರಗಡೆ ಹೋದ್ರೆ ಜನಗಳು ಬಿಡೋದೇ ಇಲ್ಲ. ನಾವು ಹೋಯ್ತು ಅಂತಂದ್ರೆ ಏನೋ ಅದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಹೋದ್ರೆ ಒಳಗಡೆ ಬಿಟ್ಬಿಡ್ತಾರೆ. ಕಲ್ತ್ಕೊಂಡ್ಬರ್ತೀರಿ? ಅಲ್ಲೆಲ್ಲ ತುಂಬಾ ಇದಾಗಿದೆ. ಇನ್ನು ಈ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಕೋಳಿ ಸಾಕಣೆಯನ್ನೇ ಪ್ರಧಾನವಾಗಿ ನೀವು ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರಕವಾಗಿ ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ನೀರಿನ ಲಭ್ಯತೆ ಹೇಗೆ ಸರ್? ನೀರು ಚೆನ್ನಾಗೈತೆ ಸರ್. 3 ಬೋರ್ ಐತೆ, 1 ಬಾವಿನೂ ಐತೆ, ಬಾವಿ ಹಳೆ ಕಾಲದ್ದು, ಬೋರ್ವೆಲ್ ಐತೆ, ಚೆನ್ನಾಗಿದೆ ಸರ್ ನೀರು ಎಲ್ಲ, ಎರಡು ಎರಡೂವರೆ ಇಂಚ್ ನೀರೈತೆ, ಪ್ರಾಬ್ಲಮ್ ಇಲ್ಲ. ಎಲ್ಲ ಈಗ ಸಂಪೂರ್ಣವಾಗಿ ಕೃಷಿ ಭೂಮಿ ಪೂರ್ತಿ ನೀರಾವರಿ ಸರ್, ಡ್ರಿಪ್ ಇರಿಗೇಷನ್ ನೀರಾವರಿ ಮಾಡ್ಬೋದು, ಅದ್ರ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡ್ತೀರಾ? ಹಾಂ ಸರ್, ಅದೇನು ಮೇಂಟೆನೆನ್ಸ್ ಅಂತ ಏನೂ ಇರಲ್ಲ ಸರ್. ಗೊಬ್ಬರ ಗಿಬ್ಬರ ಇದು ಮಾಡಬೇಕು ಅಂತಂದ್ರೆ ಶೀಟ್ ಹಾಕ್ಸ್ಬಿಟ್ಟು ಆಳುಗಳು ಕೆಲ್ಬಿಡ್ತು ಅಂತಂದ್ರೆ ನೀರು ಹೋಗ್ತಾ ಇರ್ತದೆ. ಅಂದರೆ ನಾನು ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರಿತಾ ಇದೆ, ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ, ಆದಷ್ಟು ಸುಲಭ ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದನ್ನು ನಾವು ತಿಳ್ಕೊಂಡು ಅದರ ಸಾಧಕ ಬಾಧಕಗಳನ್ನು ಅರ್ಥಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅಲ್ವಾ? ಆ ರೀತಿ ಪ್ರಯತ್ನದಲ್ಲಿ ನಿಮ್ಮಿದ್ದೀರಿ. ಇನ್ನು ಏನೆಲ್ಲ ಕನಸುಗಳಿದೆ ಶ್ರೀಕಂಠಮೂರ್ತಿ ಅವರು, ಇನ್ನು ಏನೆಲ್ಲ ಮಾಡ್ಬೋದು ನಿಮಗಿರೋ ಒಂದು 12 ಎಕರೆ ಪ್ರದೇಶದಲ್ಲಿ? ಸರ್, ನಾನು ಕುರಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಟ್ರೈನಿಂಗ್ ಹೋಗಿದ್ದು ಉಳ್ಳಳ್ಳಿ ಉರ ಹತ್ರ, ಅವರು ಸರ್ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಅಲ್ಲೂ ಟ್ರೈನಿಂಗ್ ಮಾಡಿದ್ದೀನಿ ಕುರಿ ಮಾಡಬೇಕು ಅಂತ. ಮದುವೆ ಆಗ್ಲೇ ಮಾಡಿಸದ ಅಂತನ್ಬಿಟ್ಟು ಅದೊಂದು ಒಂದು 50 ಕುರಿ ಮಾಡಿಸೋದ ಅಂತನ್ಬಿಟ್ಟು ಪ್ರಯತ್ನ ಇದೆ ಸರ್. ಅದನ್ನು ಸಹ ತಾಂತ್ರಿಕವಾಗಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಇದನ್ನ ಮತ್ತೆ ಕೋಳಿ ಫಾರ್ಮ್ ಫೀಲ್ಡ್ ಅಲ್ಲೇ ಎಸಿ ಸೋಡ್ ಮಾಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅಂದ್ರೆ ಅಲ್ಲಿ ನಮ್ಗೆ ಇನ್ಕಮ್ಗಿಂತ ಅಲ್ಲಿ ಪ್ರಾಬ್ಲಮ್ಗಳು ಅವರಿವೆ, ಅದನ್ನ ಕರೆಕ್ಟಾಗಿ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ನಾನು ಮಿನಿಮಮ್ 100 ಫಾರ್ಮ್ ವಿಸಿಟ್ ಕೊಟ್ಟಿದ್ದೀನಿ, ಅಲ್ಲಿ ನಾವು ನೋಡ್ತಾ ಇದ್ರೆ ಭಯನೇ ಆಯ್ತದ ಹೊರತು ಅದರಿಂದ ಇನ್ಕಮ್ ತೆಗಿತೀವಿ ಅಂತ ಗ್ಯಾರಂಟಿನೇ ಇರಲ್ಲ. ಅದು ಒಳ್ಳೆ ಇದಾಯ್ತು ಇನ್ಕಮ್, ಅದನ್ನ ಮಾಡಿಸ್ಬೇಕು ಅನ್ನೋ ಟಾರ್ಗೆಟ್ ಆಯ್ತು. ನಿಮ್ಮ ತಮ್ಮ ಹೇಗೆ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್? ಅವ್ರದ್ದೇನು ಆಲೋಚನೆಗಳು ನಿಮ್ಮ ಥರನೇ ಇರುತ್ತೆ ಸರ್? ನಮ್ಮ ಥರನೇ ಇದೆ. ನಾನೇನು ಹೇಳ್ತೀನಿ ಅದ್ರ ಬಗ್ಗೆ ಅವನು ಯಾರಿಗೂ ಮಾತಾಡಲ್ಲ, ಅವನು ನಮಗಿಂತ ಹೆಚ್ಚು ಹೊರಗಡೆ ಎಲ್ಲ ಹೋಗ್ಬೇಕು. ಒಂದು ವೈದ್ಯ ಅಂತ ನಾನು ಮಾತಾಡ್ತಾ ಇದ್ರೆ ಅವನು ಆಲ್ರೆಡಿ ವಿಡಿಯೋನೇ ಮಾಡ್ಕೊಬಿಡ್ತಾನೆ ಎಲ್ಲ ತಿಳ್ಕೊಂಡು ಬಂದು ಅದನ್ನ ನೀವು ನಾವು ಇಂಪ್ಲಿಮೆಂಟೇಷನ್ ಪ್ರಯತ್ನ ಮಾಡ್ತೀರಿ. ಹಾಂ ಸರ್. ಏನಂತಾರೆ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಸಾಧನೆ ಬಗ್ಗೆ? ಅವರೇನು ಮಾತಾಡಲ್ಲ, ಮಾಡಿ ಒಳ್ಳೆ ತರವಾಗಿ, ಬೇರೆಯವರೆಲ್ಲ ಹಾಳಾಯ್ತಾರೆ ಆ ಥರ ಹಾಳಾಗಬಾರ್ದು, ಒಳ್ಳೆ ತರವಾಗಿ ಬೈತಾ ಇದ್ರಿ ಹೋಗಿ. ತಾಯಿಗೆ ತುಂಬಾ ಸಂತೋಷ ಆಗಿದೆ. ಹಾಂ ಸರ್, ಫಸ್ಟ್ ಎಲ್ಲ ಬೈತಾ ಇದ್ರು, ಯಾವಾಗ ಇದೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಯಾತಕ್ಕೆ ಮಾಡ್ಬೇಕು, ನೀವು ಯಾತಕ್ಕೆ ಇರ್ಬೇಕು, ಹೊರಗಡೆ ಮದುವೆ ಎಲ್ಲ ಹೋಗಿ ಬತ್ತು ಅಂತಾರೆ, ನಿನ್ನ ಮಗ ಏನು ಮಾಡ್ತಾ ಇದ್ದಾನು ಕೋಳಿ ಮೇಯಿಸ್ತಾನ ಅಂತ ಹೇಳ ಅಂತಂದ್ಬಿಟ್ಟು ಇವಾಗಲೂ ಅಂತಾರೆ ಹಂಗೆ, ಯಾಕೆ ಜಾಬ್ ಹೋಗ್ಲಿಲ್ಲ ಅಂತಂದ್ಬಿಟ್ಟು ಎಲ್ಲ ಕೇಳ್ತಾರೆ ಅಂತ. ಯಾರು ಕಟ್ಟಿಗೆ ನಮ್ಗೆ ಏನಾಗಬೇಕು, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಮುಂದುವರಿತಾ ಇದ್ದೀವಿ, ಸಾಕು ನಮಗೆ ಅಂತಲೇ ನಾನು ಹೇಳಿದ್ರು. ಆ ತೃಪ್ತಿ ಇದೆ, ತೃಪ್ತಿ ಇದೆ ಸರ್. ಬಹಳ ಸಂತೋಷ ಶ್ರೀಕಂಠಮೂರ್ತಿ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಒಂದು ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಶ್ರೀಕಂಠಮೂರ್ತಿ ಅವರು ಮಾಧವಗಿರಿನಲ್ಲಿ ಒಳ್ಳೆ ಯಶಸ್ವಿಯಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನಾವು ಒಂದ್ಸಲ ಅವರನ್ನ ಮಾತಾಡಿಸ್ಬೇಕು, ಹೋಗಿ ನೋಡಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ 3 ಸಾರಿ ಹೇಳ್ಬಿಡಿ. 9591912024 ಸರ್. 9591912024. 9591912024 ಸರ್. ಯಾವಾಗ್ಲಾದ್ರೂ ಯಾರಾದರೂ ಫೋನ್ ಮಾಡಿ, ಪೋಲ್ಟ್ರಿದ ಆಗಿರ್ಬೋದು ವ್ಯವಸಾಯದಾರ ಆಗಿರ್ಬೋದು, ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಯಾರಿಗಾದ್ರು ನನಗೆ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಮಾಡಿ ಕೇಳ್ತಾ ಇರ್ತಾರೆ, ಇದಂಗೆ ಅದಂಗೆ ಅಂತ. ನಮ್ಮ ವಿಮಾನ್ ಸೂಪರ್ವೈಸರ್ಗಳು ಮಾಡ್ತಾರೆ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಸರ್. ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ, ಒಳ್ಳೆಯ ಸಂದೇಶನ ನೀಡಿದ್ದೀರಿ. ನಿಮ್ಮಂಥ ಯುವಕರಿಗೆ ಯಾವ ರೀತಿ ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳಿದೆ, ಈ ರೀತಿಯ ಪ್ರಯತ್ನಗಳು ಆಗಲಿ ಅಂತ ನಾವು ಆಶಿಸಿ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವಿದೆ. ಎಲ್ಲಿ ಹೊಂಟಾರ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿಗೆ ಹೊಂಟೀನಿ. ಏನ, ನಾನು ಪಂಚಾಯತ್ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಗೀಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲಸ ಕೊಡ್ತಾರ. ನಡಿಯು. ಎಂತ ಬಂಗಾರದಂತ ಸುದ್ದಿ ಹೇಳಿದ್ವು, ನಡಿ ಬಂದೆ.